ನನಪಗೆಂದನುವೆ ಪ್ರತನಾಯನ ಯೋಚಿಸಿ ಗೆಂದರು ವಿಪ್ರತನಯನ ಯೋಚಿಸಿ ಗಣರಾಜ್ಯ ಕಾರ್ಯವನೆಸಗೂಲೆಂದ ನಾಂದ್ರಪತನು ಜನಶಿಸಿ ಗೈಬೆ ಎನ್ನಲೆಂದ ನಾಂದ್ರಪತನು ಜನಶಿಸಿ ಗೈಬೆ ನಾಯನ ಯೋಚಿಸಿ ರಾಜನು ಜ್ಯೋತಿಷಿಯ ಮಾತಿಗೆ ಪ್ರತ್ಯುತ್ತರವನ್ನು ನೀಡುತ್ತಾನೆ. ಇದಕ್ಕೆ ಭೋಜನ ಪ್ರತಿಕ್ರಿಯೆ ಇಂತಿದೆ. ರಾಗ ಬೇಗಡೆ, ಏಕತಾಳದ ಪದ್ಯ. ಕಿರಿಯಯ್ಯ ನಾಡಿದ ನುಡಿಯ ಲಾಲಿಸುತ್ತಗ ಆ ಈ ಭೋಜ ಮತ್ ಪಥಕ್ಕೆ ಮುಳ್ಳಿನ ತೆರನಾಗಿದ್ದಾನೆ ಎಂದು ಭಾವಿಸಿದಾಗ ಸಿಟ್ಟುಗೊಂಡು ಭೋಜ ಹೀಗೆನ್ನುತ್ತಾನೆ. ತ್ರಿವುಡೆ ತಾಳ ಏರು ಪದ್ಯದಲ್ಲಿ ಇದೆ. ಕೋಪಗೊಂಡ ರಾಜನು ಭೋಜನ ಕಪಾಲಕ್ಕೆ ಬಾರಿಸುತ್ತಾನೆ. ಆಗ ಜ್ಯೋತಿಷಿಯು ಹೀಗೆ ಕ್ರೋಧ ತಾಳಿದುದು ಯಾಕೆ ಎಂದು ಸಂತವಿಸುತ್ತಾನೆ. ರಾಗ ಕನ್ನಡ ಅಷ್ಟತಾಳದಲ್ಲಿ. ಅರಸನಿ ಬರಿ ಕ್ರೋಧ ಧರಿಸಿದು ಏತಗೆ ಚಿಕ್ಕದರಣದಾದರೂ ದೀದಿಯ ಸಿಕ್ಕ ತರಳ್ಳನಾದರೂ ನೀತಿಯ ಅರುಹಿರ್ಪನದ ನೂನಿ ಅರಿಯದೆ ಕತಿಯೋಳು ಧಿಕ್ಕರಿಸಿದುದು ಚಿತ್ತವೇ ನೈಗಿ ಮುಂಜರಾಜನು ತನ್ನ ಆತ್ಮೀಯ ಸ್ನೇಹಿತನಾದ ವಸ್ಸಾಕ್ಯನ ಮೂಲಕ ಭೋಜನನ್ನು ಕೊಲ್ಲಿಸುವ ತೀರ್ಮಾನಕ್ಕೆ ಬಂದು ಈ ಜವಾಬ್ದಾರಿಯನ್ನು ವಸ್ಸಾಕ್ಯನಿಗೆ ನೀಡಿದಾಗ ಆತನು ಬಾಲಕನನ್ನು ಕೊಂದು ಶಿಶುಹತ್ಯಾ ಪಾತಕ ಕಟ್ಟಿಕೊಳ್ಳಬೇಡ ಎಂದು ನೀತಿಯ ಮಾತನ್ನರುಹುತ್ತಾನೆ. ಅದಕ್ಕೆ ಸಿಟ್ಟುಗೊಂಡು ರಾಜ ಮುಂಜನು ವಸ್ಸಾಕ್ಯನನ್ನು ಹೀಗೆ ಬಯ್ಯುತ್ತಾನೆ. ಮಾರವಿ ಏಕತಾಳದ ಏರು ಪದ್ಯ. ದುಷ್ಟನೆ ನಾನಿರಗೆಷ್ಟೆಂದರು ಈ ರೀತಿ ಬೈದಾಗ ಇವನಿಗೆ ನೀತಿಯ ಮಾತು ವ್ಯರ್ಥವೆಂದು ರಾಜ ಹೇಳಿದ ಕಾರ್ಯಕ್ಕೆ ಸಮ್ಮತಿಸಿ ವಸ್ಸಾಕ್ಯನು ಹೀಗೆ ನುಡಿಯುತ್ತಾನೆ. ರಾಗ ಹಂಸಧ್ವನಿ, ಭಾಮಿನಿ ಪದ್ಯದಲ್ಲಿದೆ. ದುರುಳ ನಿಂತನಗೆ ಏಳ್ಳಿಯೇ ಮನದೊಳಗರಿತನ ವಸ್ಸಾಕ್ಯ ಉರಗಾವು ಗೆರೆಯ ಕ್ಷೀರವ ಗರಳ ಹೆಚ್ಚುವುದೆಂಬ ನುಡಿಯದೆ ಕತಿಯನು ತಾಳ್ವನ ನೀಗ ಅರಸನುಳು ಸಮ್ಮತಿಸಿ ಮುದಿನ ಪರಿಯಯೋಜಿಬೆರು ರಾಜನಿಗೆ ಅತ್ಯಂತ ಹೆಚ್ಚಿನ ಸಂತಸ ಉಂಟಾಯಿತು. ಸಂತೋಷದ ಉನ್ಮಾದದಲ್ಲಿ ರಾಜನು ಹೇಳುವ ಮಾತು ಹೀಗಿದೆ. ರಾಗ ಆರಭಿ ತ್ರಿವುಳೆ ತಾಳದಲ್ಲಿ. ಸೇನಾಲೋ ರಾಜನ ಆಣತಿ ಪಡೆದು ಅರಣ್ಯಕ್ಕೆ ನಿದ್ದೆಯಲ್ಲಿದ್ದ ಭೋಜನನ್ನು ಕೊಲ್ಲುವುದಕ್ಕಾಗಿ ಕರೆದುಕೊಂಡು ಹೋದಾಗ ವಸ್ಸಾಕ್ಯನು ದುಃಖಿಸುವ ರೀತಿ ಹೀಗಿದೆ. ರಾಗ ಶಿವರಂಜಿನಿ, ರೂಪಕತಾಳ. ಕೊಂದ ಪೆನಾದೇತಿ ಸೋದರ ಕೋಬಲದ ಗುಣ, ಕೊಂದ ಪೆನಾದೇತಿ ಸೋದರ ಕೋಬಲದ ಗುಣ ಸಿಂಧು ವೆನಿಸಿ ರಾಜಿಪಕತನ ನೇತಿರಲಿ ಮಾಲನಿ ಬನ ಕುರಳರಿವರೆ ಕೂಡ ಕಟುಕರಾರಿಗೆ ಮನ ಕೇಳುವುದನ್ನು ತಪ್ಪೋಜರ ಏಳಿಸಿ ನಿಂದಿರಲು ನಿದ್ದೆಯಿಂದ ಎಚ್ಚೆತ್ತು ವಸ್ಸಾಕ್ಯನನ್ನು ಕಂಡು ಭೋಜನು ಈ ರೀತಿ ಆಶ್ಚರ್ಯ ಪಡುತ್ತಾನೆ. ರಾಗ ಮೋಹನ ಅಷ್ಟತಾಳದಲ್ಲಿದೆ. ಮಹಾಲಕ್ಷ್ಮೀ ಜೋಯಿಸರ ಈ ಭೋಜ ಕಾಳಿದಾಸ ಪ್ರಸಂಗದ ಭರತವಾಕ್ಯದಂತಿರುವ ಕಾಳಿದಾಸ ಕವಿಯ ಜೀವನ ಮತ್ತು ಕಾವ್ಯ ಮಾರ್ಗಗಳನ್ನು ಪ್ರತಿಬಿಂಬಿಸುವ ಮಂಗಲೋಕ್ತಿ ರಾಗ ಮಧ್ಯಮಾವತಿ ಕಂದ ಪದ್ಯದಲ್ಲಿದೆ. ಧರ್ಮ ಪೆರ್ಚುಗೆ ಜನಹಿತ ಪೆಚ್ಚುಗೆ ಜನಹಿತ ಕರ್ಮ ಪೆಪ ತುಮರೆಗೆ ವಿಜಯಕ್ಕೆ ಪೆರ್ಮೆ ಒಡೆಗೆ ಬಲ ಮಿಳೆಯೋ

ಇಳುವರಿ ನಾಳೆ.